ಆಕಾಶವಾಣಿಯ ಕಲಬುರಗಿ ಕೇಂದ್ರ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ 677ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಸೋಮಶೇಖರ್ ಹೆಸರುಳಿ. ಆನಂತರ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂದೇನವರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳುವಿರಿ. ಮೊದಲಿಗೆ ಒಂದು ಜಾಹೀರಾತು. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1998ಕ್ಕೆ ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಈಗ 677ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಸೋಮಶೇಖರ್ ಹೆಸರುಳಿ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ಕೇಳುಗ ಮಿತ್ರರಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಕಳೆದ ವಾರ ನಾವು ಏನು ಅನ್ಕೊಂಡಿದ್ದೀವಿ ಅಲ್ಲ, ಅದೇ ರೀತಿಯಾಗಿ ವಾತಾವರಣದ ವರ್ತನೆ ಕೂಡ ಇತ್ತು ಅನ್ನೋದು ಬಹಳ ಸಂತೋಷದ ವಿಷಯ. ತಮಗೆಲ್ಲ ನಿರಂತರವಾದಂತಹ ಮಳೆಯಿಂದಾಗಿ ಬಹಳಷ್ಟು ಕಷ್ಟ ಆಗಿತ್ತು. ಹೊಲದೊಳಗ ನೀರು ನಿಂತು ಬೆಳೆಗಳಿಗೆ ತೊಂದರೆ ಆಗುವಂತಹ ಎಲ್ಲ ಸನ್ನಿವೇಶಗಳು ನಿರ್ಮಾಣ ಆಗಿದ್ದು, ರೋಗ ಕೀಟಗಳ ಬಾಧೆ, ಆಮೇಲೆ ಬೆಳೆ ನಾಶ, ಇಂತಹ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳನ್ನ ನಾವು ಕಳೆದ ವಾರ ನೋಡ್ತಾ ಇದ್ವಿ. ಹಿಂಗಾಗಿ ಯಾವಾಗ ಮಳೆ ನಿಲ್ತದ ಅನ್ನುವಂತಹ ಒಂದು ತವಕದೊಳಗೆ ನಾವೆಲ್ಲರೂ ಇದ್ವಿ. ಮಳೆ ನಿಲ್ಲಬೇಕು, ಹೊರಪು ಸೇಯಬೇಕು, ಅದರ ನಂತರ ನೆಲ ಆರಬೇಕು, ಆಮೇಲೆ ನಮ್ಮ ಎಲ್ಲ ಚಟುವಟಿಕೆಗಳನ್ನ ಮುಂದುವರೆಸಿಕೊಂಡು ಹೋಗಬೇಕು. ಇಂತಹ ಸಂದರ್ಭದೊಳಗೆ ಅನೇಕ ಕಡೆ ಬಹಳ ದುರಂತನಸ್ತದ ಬೆಳೆ ನಾಶ ಆಗಿದ್ರ ವರದಿ ಕೂಡ ಬರ್ತಾ ಇದೆ. ಇಲ್ಲಿ ತನಕ ಏನು ನಮ್ಮ ರೈತರು ತಾವು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಏನಿತ್ತು ಅದು ಅನೇಕ ಕಡೆಗಳಲ್ಲಿ ನೀರಿಗೆ ಆಹುತಿಯಾದದನ್ನ ನಾವು ಕೇಳ್ತಾ ಇದ್ದೀವಿ. ಇದು ಬಹಳ ನೋವು ತರುವಂತಹ ಒಂದು ವಿಷಯ. ಅಕಾಲಿಕವಾದಂತಹ ಒಂದು ವಾತಾವರಣದ ಏರುಪೇರುಗಳಿಂದ, ಮಳೆಯ ಪ್ರಮಾಣದೊಳಗೆ ಹೆಚ್ಚು ಕಡಿಮೆ ಆಗುವುದರಿಂದ ಇಂತಹ ಒಂದು ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಂತೂ ಇಂಥ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಎಷ್ಟೋ ಕಡೆ ತಿಂಗಳಾನುಗಟ್ಟಲೆ ಮಳೆ ಇರಲಿಲ್ಲ, ಬಿಸಿಲೇ ಹೊಡಿತಾ ಇತ್ತು. ಅಂತ ಸಂದರ್ಭದೊಳಗೆ ಮಳೆ ಬೇಕು ಬೇಕು ಅಂದಾಗ ಬರಲಿಲ್ಲ. ಆದ್ರೆ ನಿರಂತರವಾಗಿ ಒಂದು 10-15 ದಿವಸ ಮಳೆ ಬಂದು ಎಲ್ಲ ಅವಾಂತರಗಳನ್ನ ನಮ್ಮ ಭಾಗದೊಳಗೆ ಸೃಷ್ಟಿ ಮಾಡಿತು. ಇದರಿಂದ ತಾವು ಅನೇಕರು ತೊಂದರೆಗೆ ಈಡಾಗಿದ್ದೀರಿ. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯಾಗುವುದನ್ನ ತಪ್ಪಿಸೋದಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಅದರಿಂದ ಸ್ವಲ್ಪ ಆದರೂ ಸಂರಕ್ಷಣೆ ಪಡೆಯುವುದಕ್ಕೆ ಬೆಳೆ ವಿಮೆ ಅನ್ನುವಂಥದ್ದು ನಮಗೆ ಬಹಳ ಅನುಕೂಲಕ್ಕೆ ಬರುತ್ತದೆ. ತಾವು ದಯವಿಟ್ಟು ಇದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಬೆಳೆ ವಿಮೆಯನ್ನ ಮಾಡಿಸಬೇಕು. ಸಾಲ ತಗೊಂಡವರಿರಬಹುದು, ಸಾಲ ತಗೊಳ್ಳಲಾರದವರಿರಬಹುದು, ಬೆಳೆ ವಿಮೆ ಮಾಡಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೇಬೇಕು. ಈಗಿನ ಪರಿಸ್ಥಿತಿಗಳು ಹಂಗದಾವ, ನಾವು ಯಾವುದನ್ನು ಗ್ಯಾರಂಟಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೆಳೆ ವಿಮೆ ಅನ್ನುವಂಥದ್ದು ಈಗ ಮಾಡಿಸಿದವರು ಒಳ್ಳೆಯದು, ಮಾಡಿಸದೇ ಇರುವಂತಹವರು ಮುಂದಿನ ದಿನಗಳಲ್ಲಾದರೂ ಸಹಿತ ಇದರ ಬಗ್ಗೆ ತಾವು ಕಾಳಜಿ ವಹಿಸಿ ಬೆಳೆ ವಿಮೆ ಮಾಡುವುದರ ಕಡೆ ಮೊದಲ ಆದ್ಯತೆಯನ್ನ ಕೊಡಬೇಕು. ಆಮೇಲೆ ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುವಂತಹ ಸಂದರ್ಭದೊಳಗೆ ಬೆಳೆ ಸಮೀಕ್ಷೆ ಅನ್ನುವಂಥದ್ದು ಬಹಳ ಮಹತ್ವದ್ದು. ತಾವೇ ಬೆಳೆ ಸಮೀಕ್ಷೆ ಮಾಡಿ ತಮ್ಮ ಹೊಲದೊಳಗೆ ಯಾವ ಬೆಳೆ ಅದ, ಎಷ್ಟರ ಮಟ್ಟಿಗೆ ಅದ ಅನ್ನೋದನ್ನ ತಾವೇ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಅದ ನಮ್ಮ ಕಾರ್ಯಕ್ರಮಗಳಲ್ಲಿ. ಈ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ತಮಗ ಹೇಳಿದ್ದಾರೆ, ಅದನ್ನ ತಾವು ಕೇಳಿರಿ ಅಂತ ಹೇಳಿ ಭಾವಿಸ್ತೀವಿ. ಆದರೂ ಕೂಡ ಈಗ ಅದನ್ನ ನನಗೆ ಹೇಳಬೇಕು ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಬೆಳೆ ಸಮೀಕ್ಷೆ ಮಾಡುವುದರಿಂದ ತಮಗ ಬೆಳೆ ವಿಮೆ ಪರಿಹಾರ ಸಿಗುವಂತಹದ್ದು, ಅದರ ಜೊತೆಗೆ ಬೆಳೆ ಸಾಲ ಸಿಗುವಂತಹದ್ದು, ಹಿಂಗ ಅನೇಕ ಲಾಭಗಳು ಇದರಿಂದ ಆಗತಾವ. ಅದಕ್ಕೆ ಬೆಳೆ ಸಮೀಕ್ಷೆ ಮಾಡೋದ್ರ ಕಡೆ ತಾವು ಗಮನ ಹರಿಸಬೇಕು. ಆಪ್ ಬರ್ತದೆ ಬೆಳೆ ದರ್ಶಕ ಅನ್ನುವಂತಹ ಒಂದು ಆಪ್, ಆ ಆಪ್ ಅನ್ನ ತಾವು ತಮ್ಮ ಮೊಬೈಲ್ನೊಳಗೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮಷ್ಟು ನೀವೇ ಕಲಿತು, ಇದು ಒಂದೇ ಸಲ ಅಲ್ಲ, ಪ್ರತಿ ವರ್ಷನೂ ಇದೇ ಇರ್ತದೆ. ಅದಕ್ಕಾಗಿ ನಾವು ಒಂದು ಸಲ ನಾವು ಪರ್ಫೆಕ್ಟ್ ಆಗಿ ಕಲ್ತೀವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾರ ಸಲುವಾಗಿ ಕಾಯೋದು ಬೇಕಾಗಂಗಿಲ್ಲ. ಅದಕ್ಕೆ ಬೆಳೆ ದರ್ಶಕವನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆದಷ್ಟು ಜಲ್ದಿ ಪೂರ್ಣಗೊಳಿಸೋದ್ರ ಕಡೆ ಗಮನ ಹರಿಸಬೇಕು. ಆಮೇಲೆ ನಿಮ್ಮ ಗ್ರಾಮದೊಳಗೆ ಖಾಸಗಿ ಗ್ರಾಮ ನಿವಾಸಿ ಅಂತ ಇರ್ತಾರೆ, ಪ್ರೈವೇಟ್ ರೆಸಿಡೆಂಟ್ ಅಂತ ಹೇಳಿ, ಅವರು ಈ ಸಮೀಕ್ಷೆ ಕಾರ್ಯವನ್ನ ಮಾಡ್ತಾ ಇರ್ತಾರೆ, ಅವರನ್ನ ತಾವು ಭೇಟಿಯಾಗ್ರಿ. ಏನು ತಿಳಿಲಿಲ್ಲ ಅಂತಂದ್ರೆ ಅವರಿಗೆ ಸಂಪರ್ಕ ಮಾಡ್ರಿ, ಮತ್ತೆ ಅವ್ರ ಜೊತೆಗಿದ್ದು ನಿಮ್ಮ ಸಮೀಕ್ಷೆಯನ್ನ ಪೂರ್ಣಗೊಳಿಸಿಕೊಳ್ಳ್ರಿ ಅಂತ ಹೇಳಿ ಈಗಾಗಲೇ ತಮಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ತಾವು ಪಾಲಿಸೋದು ಒಳ್ಳೇದು ಅಂತ ಹೇಳಿ ನಮಗ ಅನಿಸ್ತದೆ. ಬೆಳೆ ಸಮೀಕ್ಷೆ ಬಗ್ಗೆ ಒಂದಿಷ್ಟು ಮಾಹಿತಿ. ಕಲಬುರಗಿ ಜಿಲ್ಲೆಯಲ್ಲಿ 2024 ಮುಂಗಾರು ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆ ಉತ್ಸವ ಪ್ರಾರಂಭವಾಗಿದ್ದು, ಈ ಒಂದು ಬೆಳೆ ಸಮೀಕ್ಷೆಯಿಂದ ಆಗುವಂತಹ ಲಾಭಗಳು: ಬೆಳೆ ವಿಮೆ, ಬೆಳೆ ಪರಿಹಾರ, ಬೆಂಬಲ ಬೆಲೆ, ಬೆಳೆ ಸಾಲ ಪಡೆಯಲು ಅನುಕೂಲ ಆಗುತ್ತದೆ. ರೈತ ಬಾಂಧವರು ತಮ್ಮದೇ ಗ್ರಾಮದ ನಿವಾಸಿ ಆಗಿರತಕ್ಕಂತಹ ಖಾಸಗಿ ನಿವಾಸಿ ಅಥವಾ PR ಅನ್ನು ಸಂಪರ್ಕಿಸಿ ತಾವು ತಮ್ಮ ಕ್ಷೇತ್ರದಲ್ಲಿ ಜಮೀನಿನಲ್ಲಿ ಬೆಳೆತಕ್ಕಂತಹ ಬೆಳೆಯನ್ನು ಸಮೀಕ್ಷೆ ಕೈಗೊಳ್ಳಲು ಕೋರಿದೆ. ಆತ್ಮೀಯರೇ, ತಾವು ಕೆಲವರು ಹೇಳ್ತಾ ಇದ್ರಿ ಏನಪ್ಪಾ ಅಂತಂದ್ರೆ ಈಗೇನು ನಿರಂತರವಾಗಿ ಮಳೆ ಬಂದು ಬೆಳೆ ಸಂಕಷ್ಟದೊಳಗ ಐತಿ ಅನ್ನುವಂಥದ್ದು, ಅದರ ಜೊತೆಗೆ ಜಲ್ದಿ ತೇವಾಂಶ ಆರಲಿಲ್ಲ ಅಂತಂದ್ರೆ ಅದರಿಂದ ಕೂಡ ಸಮಸ್ಯೆ ಆಗ್ತದೆ, ಮುಂದಿನ ಚಟುವಟಿಕೆಗಳಿಗೆ ಕೂಡ ಬಹಳ ಕಷ್ಟ ಆಗ್ತದೆ ಅಂತೇಳಿ. ಆದ್ರೆ ಈ ಕಳೆದ ಬಾರ ನಮಗೆ ಬಹಳ ಒಳ್ಳೆ ಹೊರಪು ಸಿಕ್ತು, ಅದರಿಂದಾಗಿ ಕೂಡ ಕೆಲವೊಂದು ಕಡೆ ಸಮಸ್ಯೆಗಳು ಉದ್ಭವ ಆಗಿದ್ದನ್ನ ರೈತರು ತಾವು ಹೇಳ್ತಾ ಇದ್ರಿ. ಏನಂತಂದ್ರೆ ಈಗ ನೆಲ ಎಲ್ಲ ಬಿರುಸಾಗಿ ಅದೆಲ್ಲ ಚಟುವಟಿಕೆ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಗುರವಾಗಿ ಮಳೆ ಬಂತು ಅಂತಂದ್ರೆ ಮಣ್ಣು ಸಡ್ಲಾಗ್ತದ, ಅಂತ ಒಂದು ಮಳೆ ಈ ಸದ್ಯಕ್ಕೆ ಬೇಕಾಗ್ಯದ ಅನ್ನುವಂತಹ ಮಾತನ್ನ ಕೂಡ ತಾವು ಹೇಳ್ತಾ ಇದ್ದೀರಿ. ಈ ಸನ್ನಿವೇಶಗಳು ಹೆಂಗ ಆಗಿಂದಾಗ ಬದಲಾವಣೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾವುದು ಒಂದು ನಿರ್ದಿಷ್ಟವಾಗಿ ಇದು ಹಿಂಗೆ ಇರ್ತದ, ಈ ಒಂದು ಸನ್ನಿವೇಶಕ್ಕೆ ನಾವು ಸಂತೋಷ ಪಡಬೇಕು, ಅದರ ನಂತರ ಈ ಸಂತೋಷ ಸುಸ್ಥಿರವಾಗಿರ್ತದ ಅನ್ನುವಂತಹ ಮಾತೇ ಬರುವುದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮಗ ನಮ್ಮ ಚಟುವಟಿಕೆಗಳಲ್ಲಿ ಅಡಚಣೆ ಆಗುವುದನ್ನ ನಾವು ನೋಡ್ತಾ ಇದ್ವಿ. ನಮ್ಮ ರೈತರು ಏನು ಸ್ಪಂದನೆ ವ್ಯಕ್ತ ಮಾಡಿದ್ದಾರೆ ಅದನ್ನ ನೋಡಿ ನಾವು ಮುಂದುವರಿಯೋಣ. ಜಿಲ್ಲೆ ಚಿತ್ಕನ್ ತಾಲೂಕು ಸರ, ನಂದಿಗೆಯಲ್ಲಿ ಸರ, ಬಿಸಿಲು ಸರ್, ಈ ವಾರ ಬೆಟ್ಟ ಮಳೆ ಸರ, ಚಜ್ಜಿ ರಾಶಿ ಮತ್ತೆ ಉದ್ದ ಕೊಯ್ಲ ಎಲ್ಲ ನಡೆದವ್ರಿ ಸರ್. ಇದೊಂದು ವಾರ ಬೆಟ್ಟ ಗುಣ ಸರ್, ಮಳಿ ಎಲ್ಲಾ ರೈತರು ರಾಶಿಗಳು ನಡೆದವ್ರಿ ಸರ್. ನೀವ್ ಹೇಳಂಗೆ ಐತ್ರಿ ಸರ್, ಬಾರಿ ಬಿಸಿಲ ಇದ್ದೀರಿ ಸರ್, ಒಟ್ಟ ಮಳಿ ಆಗಿಲ್ಲ ಸರ್, ಹಿಂಗಾಗಿ ನಮಗ ಭಾರಿ ಅನುಕೂಲ ಇದೆ ಸರ್. ಎಲ್ಲಾ ಎಡಿ ಕುಂಟಿ ನಡೆದವ್ರಿ ಸರ್, ಮತ್ತೆ ರಾಶಿಗಳು ನಡೆದವ ಬೆಳಿಗ್ಗೆ ಫಲವತ್ತ ಸರ್, ಬಿಸಿಲ ಒಟ್ಟ ಇದ್ದಿದ್ರಿ, ತಿಂಗಳಾಯ್ತು ಮಳಿ ಇದ್ರಿ, ಈಗ ಭಾರಿ ಬೆಳೆ ತೊಗರಿಗಳು ಎಲ್ಲ ಮತ್ಕರ್ದಾಗ್ಯಾವ್ರಿ ಸರ್. ಹಿಂಗಾಗಿ ಇನ್ನೊಂದು ವಾರ ವೇಟ್ ಮಾಡಿದ್ರ ನಮಗ ನಿಮ್ಗೆಲ್ಲ ಚಲೋ ಆತಾರ ಸರ್. ಸೋಮಶೇಖರ್ ಒಳ್ಳೆಯವರಿಗೆ ನಮಸ್ಕಾರ ಸರ್. ವಿಜಯಪುರ ಜಿಲ್ಲಾ ನಂದರಿಗೆಯಲ್ಲಿ ಸರ್, ಅರ್ಧ ಗಂಟೆ ಮಳೆ ಬರಲಾಗ್ತದೆ ಸರ್. ಏನು ವಾಯುಭಾರ ಕುಸಿತ ಏನು ಇದು ಚಂತನಿ ಇಲ್ಲ ಮತ್ತು ಮಳೆ ಒಟ್ಟ ಕಡಿಮೆ ತೊಳೆಯರು ಸರ್ ಮಳೆ ಭಾರಿ ಜೋರಾಗ ಸರ್ ಸದ್ದು ಮಳೆ ಭಾರಿ ನಡೆದ ಸರ್ 11ನೇ ತಾರೀಕು ಸರ್ ಟೂರಿಗೆ ಚಲೋ ಸರ್ ಕಂಟಿನ್ಯೂ ನಡೆದ ಸರ್ ಸೋಮಶೇಖರ್ ಸರ್ಗೆ ನಮಸ್ಕಾರ ತಿಳಿಸುತ್ತಾ ಸರ್ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಿಂದ ಎಲ್ ಕೆ ವೀರನ್ಗೌಡ ಸರ್ ಮಾತಾಡ್ತಾ ಇರೋದು ಸರ್ ಮುಖ್ಯ ಅಂಶವೇನೆಂದರೆ ಮಂಗಳವಾರದಿಂದ ಈ ಸೋಮವಾರವರೆಗೂ ನಮ್ಮ ಗ್ರಾಮದಲ್ಲಿ ಆಗಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಯಾವ್ದೇ ರೀತಿಯ ಒಂದು ಮಳೆ ಆಗಿಲ್ಲ ಸರ್ ಯಾಕಂದ್ರೆ ನೀವು ಶುದ್ಧವಾದ ವಾತಾವರಣ ಅಂತ ಹೇಳಿದ್ರೆ ಸರ್ ಅದೇ ರೀತಿ ನಮ್ಗೆ ಈ ಒಂದು ವಾರ ಶುಭ್ರತೆಯ ವಾತಾವರಣ ಇತ್ತು ಸರ್ ಅದರಿಂದ ಎಲ್ಲಾ ರೈತರು ತಮ್ಮ ಹೊಲದಲ್ಲಿ ಕೃಷಿ ಚಟುವಟಿಕೆ ಬಹಳ ಸೊಗಸಾಗಿ ಹಾಗೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡಿದ್ದಾರೆ ಸರ್ ಯಾಕಂದ್ರೆ ಕಳೆ ತೆಗೆದಾಗಲಿ ಅಥವಾ ಗೊಬ್ಬರ ಬಿತ್ತನೆ ಆಗಲಿ ಅಥವಾ ಕುಂಟಿ ಹೊಡೆಯದರಾಗಲಿ ಎಲ್ಲಾ ರೀತಿಯಿಂದ ಒಂದು ಕೆಲಸ ಬಹಳ ಅಚ್ಚುಕಟ್ಟಿಂದ ಆಗಿದೆ ಸರ್ ಈ ಎಲ್ಲಾ ಬೆಳೆಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬೇಕು ಸರ್ ಯಾಕಂದ್ರೆ ಈಗ ನಾವು ಸ್ವಲ್ಪ ಕೆಸರಿನಲ್ಲಿ ಕೆಲಸ ಮಾಡಿರೋದ ಕಾರಣ ಹೊಲ ಸ್ವಲ್ಪ ಬಿಗಿಯಾಗಿದೆ ಸರ್ ಈಗ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಂದರೆ ಎಲ್ಲಾ ಬೆಳೆಗಳಿಗೆ ಸಕಲವಾಗಿ ಉತ್ತರ ಮಳೆ ಬಹಳ ಮುಖ್ಯವಾಗುತ್ತೆ ಸರ್ ಏಕೆಂದ್ರೆ ನಮ್ಗೆ ಈಗ ಒಂದು ಮಳೆ ಆದರೆ ಇನ್ನು ನಮ್ಗೆ ಮಳೆಯೇ ನಾವು ಬೇಡವಾಗುತ್ತೆ ಸರ್ ಉತ್ತರ ಮಳೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಸರ್ ಮೆಣಸಿನಕಾಯಿ ಈಗಾಗಲೇ ಕುಂಟೆ ಹೊಡೆದು ಬೋದು ಏರಿಸುವ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಸರ್ ಆ ಮುಕ್ತಾಯದಲ್ಲಿ ಸ್ವಲ್ಪ ನೀರು ಬೇಡ್ತಾ ಇದೆ ಸರ್ ಮೆಣಸಿನ ತೋಟದಲ್ಲಿ ಇಷ್ಟೇ ನನ್ನ ಎರಡು ಮಾತು ಮುಗಿಸ್ತೇನೆ ಸರ್ ನಮಸ್ಕಾರಗಳು ಸ್ಪಂದಿಸಿದಂತಹ ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳು ತಾವು ಅನೇಕ ಚಟುವಟಿಕೆಗಳಲ್ಲಿ ಈಗ ತೊಡಗಿಕೊಂಡಿದ್ದೀರಿ ಬಹುತೇಕ ತಮಗೆಲ್ಲರಿಗೂ ಈಗ ಮಳೆಯಿಂದ ಬಿಡುಗಡೆ ಸಿಗಬೇಕು ಅನ್ನುವಂತಹ ಏನು ಅಭಿಪ್ರಾಯದೊಳಗಿದ್ದೀರಿ ಅವರಿಗೆ ಈಗಾಗಲೇ ಸಾಕಷ್ಟು ಅವಕಾಶಗಳು ಸಿಕ್ಕವ ಆಮೇಲೆ ಇನ್ನ ಮುಂದಿನ ದಿನಗಳಲ್ಲಿ ಸಹಿತ ಮಳೆ ಕೆಲವೊಂದ್ ಕಡೆ ಇರಲಿಲ್ಲ ಅಂತಂದ್ರೂ ಕೂಡ ನಡೀತದ ಅನ್ನುವಂತಹ ಅಭಿಪ್ರಾಯದ ಕೆಲವರಿಗೆ ಮಳೆ ಬೇಕಾಗಿದೆ ಇಂಥ ಒಂದು ಸನ್ನಿವೇಶದೊಳಗೆ ನಮಗ ಈ ವಾರ ಬಹುಶಃ ಒಂದು ಒಳ್ಳೆ ಸೂಚನೆ ಕೊಡಬಹುದು ಅಂತ ಹೇಳಿ ನಮಗ ಅನಿಸ್ತದ ಅದ್ರ ಬಗ್ಗೆ ನಾವು ವಾರದ ಮುನ್ನೋಟದೊಳಗ ನೋಡೋಣ ಆತ್ಮೀಯರೇ ಈಗ ತಾವು ಕೇಳಿರಬಹುದು ಮಾಧ್ಯಮದೊಳಗ ಪ್ರಚಾರ ನಡೀತಾ ಇದೆ ಧಾರವಾಡ ಕೃಷಿ ಮೇಳದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಪ್ರತಿ ವರ್ಷ ಸೆಪ್ಟೆಂಬರ್ನೊಳಗ ಕೃಷಿ ಮೇಳ ನಡೀತಾ ಇರುವುದು ತಮಗೆಲ್ಲರಿಗೂ ವೇದ್ಯ ಅದ ಅನೇಕರು ಈ ಕೃಷಿ ಮೇಳದೊಳಗ ಇಲ್ಲಿ ತನಕ ತಾವು ಭಾಗವಹಿಸಿದ್ದೀರಿ ಅದೇ ರೀತಿಯಾಗಿ ಈ ವರ್ಷ ಕೂಡ ಬಹಳ ದೊಡ್ಡ ಪ್ರಮಾಣದೊಳಗ ಕೃಷಿ ಮೇಳವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ 21ರಿಂದ ಸೆಪ್ಟೆಂಬರ್ 24ರ ತನಕ 4 ದಿನಗಳವರೆಗೆ ಕೃಷಿ ಮೇಳ ನಮ್ಮ ರೈತರ ಜಾತ್ರೆ ಬಹಳ ದೊಡ್ಡ ಪ್ರಮಾಣದೊಳಗ ನಡೀತಾ ಇದೆ ಅದಕ್ಕೆ ಈ ಒಂದು ಕೃಷಿ ಮೇಳದೊಳಗ ತಾವು ಭಾಗವಹಿಸಿ ಇದರ ಲಾಭವನ್ನ ಪಡಿಬೇಕು ಅನ್ನುವಂತಹ ವಿಚಾರ ನಮ್ದು ತಾವೊಬ್ಬರೇ ಅಲ್ಲ ತಮ್ಮ ಸ್ನೇಹಿತರು ಅಲ್ಲದೆ ಪರಿವಾರ ಸಮೇತ ಈ ಕೃಷಿ ಮೇಳದೊಳಗೆ ತಾವು ಭಾಗವಹಿಸಿದ್ರೆ ಬಹಳ ಒಳ್ಳೇದು ವಿಶೇಷವಾಗಿ ಮಕ್ಕಳಿಗೆ ಇದರ ಬಗ್ಗೆ ಪಾಠ ಆಗ್ತದ ಈ ಸಲ ಕೃಷಿ ಮೇಳವನ್ನ ಒಂದು ವಿಶೇಷವಾದಂತಹ ಧ್ಯೇಯದ ಜೊತೆಗೆ ಆಚರಣೆ ಮಾಡಲಾಗ್ತಾ ಇದೆ ಪ್ರತಿ ವರ್ಷ ಒಂದು ಧ್ಯೇಯ ಇದ್ದೇ ಇರ್ತದ ಆ ಪ್ರಕಾರವಾಗಿ ಆ ವಿಷಯದ ಮೇಲೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನುವಂತಹ ಒಂದು ದೃಷ್ಟಿ ಇಟ್ಟುಕೊಂಡು ಆಚರಣೆ ಮಾಡಲಾಗ್ತದ ಈ ವರ್ಷ ಇರುವಂತಹದ್ದು ಏನು ಅಂತಂದ್ರೆ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಅನ್ನುವಂತಹ ಒಂದು ವಿಷಯ ಇಟ್ಟುಕೊಂಡು ಈ ವರ್ಷದ ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಇದು ಬಹಳ ಮುಖ್ಯವಾಗಿರುವಂತಹದ್ದು ಆಮೇಲೆ ಪ್ರಚಲಿತವಾದಂತಹ ಒಂದು ವಿಷಯ ಮುಂದಿನ ದಿನಗಳಲ್ಲಿ ಸಹಿತ ಈ ವಿಷಯ ಬಹಳ ಪ್ರಸ್ತುತತೆಯನ್ನ ಪಡೀತದ ತಮಗ ಈ ಹವಾಮಾನದ ವೈಪರೀತ್ಯದಿಂದ ಏನೇನು ಆಗ್ತದ ತೊಂದರೆ ಅನ್ನುವಂಥದ್ದು ಈಗಾಗಲೇ ತಾವು ಅನುಭವಿಸಿದ್ದೀರಿ ಅದಕ್ಕೆ ನಮ್ಮ ಕೃಷಿ ತಾಂತ್ರಿಕತೆಗಳನ್ನ ನಾವು ಯಾವ ರೀತಿ ಸುಧಾರಣೆ ಒಳಗೆ ತರಬೇಕು ಯಾವ ರೀತಿ ಅನುಷ್ಠಾನ ಮಾಡಬೇಕು ಯಾವ ರೀತಿ ನಾವು ವೈಪರೀತ್ಯದ ಸಂದರ್ಭಗಳಿಗೆ ನಮ್ಮನ್ನು ನಾವು ಸಿದ್ಧರನ್ನಾಗಿ ಮಾಡಿಕೊಳ್ಬೇಕು ಎದುರಿಸಬೇಕು ಅನ್ನುವಂತಹ ಪಾಠಗಳನ್ನ ನಾವು ಕಲಿಯಲೇಬೇಕಾಗ್ಯದ ಅನ್ನುವಂತಹ ವಿಚಾರ ಇಲ್ಲದ ಈ ಕೃಷಿ ಮೇಳದ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು ತಮಗ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಮತ್ತೆ ತಮಗೆ ಕೃಷಿ ಮೇಳಕ್ಕೆ ಆಹ್ವಾನ ಕೂಡ ನೀಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಮೇಳವನ್ನು ಸೆಪ್ಟೆಂಬರ್ 21ರಿಂದ 24ರವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ರೈತರ ಜಾತ್ರೆ ಎಂದೇ ಪ್ರಸಿದ್ಧವಾದ ಧಾರವಾಡದ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಆಮಂತ್ರಿಸುತ್ತಾ ಹವಾಮಾನದ ವೈಪರೀತ್ಯದ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಈ ಘೋಷವಾಕ್ಯದೊಂದಿಗೆ ನಾವು ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಈ ಕೃಷಿ ಮೇಳದಲ್ಲಿ ಸುಮಾರು 800ರಷ್ಟು ಸ್ಟಾಲುಗಳನ್ನು ನಿರ್ಮಾಣ ಮಾಡಲು ನಾವು ನಿರ್ಧಾರ ಮಾಡಿದ್ದೇವೆ. ಈ ಒಂದು ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಬೀಜ ಮಾರಾಟದ ಮಳಿಗೆಗಳು, ವಿವಿಧ ಔಷಧಿಗಳು, ಏನು ಸಾವಯವದಲ್ಲಿ ಇರುವಂತಹ ಔಷಧಿಗಳಾಗಬಹುದು, ಏನು ರಾಸಾಯನಿಕದ ಔಷಧಿಗಳು ಮಾರಾಟಗಳು ಹಾಗೂ ಗೊಬ್ಬರ ಮಾರಾಟದ ಮಳಿಗೆಗಳು, ಕೃಷಿ ತಾಂತ್ರಿಕ ಸಲಹೆಗಳು, ವಿವಿಧ ಸಂಘಗಳಿಂದ ಹಲವಾರು ಮಳಿಗೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಹೀಗೆ ಒಟ್ಟಾರೆ ವಿವಿಧ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಸುಮಾರು 800 ಮಳಿಗೆಗಳನ್ನು ನಿರ್ಮಾಣ ಮಾಡಲು ನಾವು ನಿರ್ಧರಿಸಿದ್ದು, ಇದರ ಜೊತೆಗೆ ಪ್ರತಿ ವರ್ಷದಂತೆ ನಾವು ಫಲ ಪುಷ್ಪಗಳ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರದರ್ಶನ ಮತ್ತು ಮೊದಲನೇ ದಿವಸ ಬೀಜ ಮೇಳವನ್ನು ಆಯೋಜಿಸಿದ್ದೇವೆ. ಈ ಎಲ್ಲ ವಸ್ತು ಪ್ರದರ್ಶನಗಳ ಜೊತೆಗೆ ಜಾನುವಾರುಗಳ ಪ್ರದರ್ಶನ ಮತ್ತು ಸಾಕು ಪ್ರಾಣಿಗಳ ಪ್ರದರ್ಶನವೂ ಕೂಡ ಇರುತ್ತದೆ. ಇದರ ಜೊತೆಗೆ ಕ್ಷೇತ್ರ ಪ್ರದರ್ಶನ, ಕ್ಷೇತ್ರದಲ್ಲಿ ಈ ಒಂದು ಭಾಗದಲ್ಲಿ ಬೆಳೆಯುವಂತ ಎಲ್ಲ ಬೆಳೆಗಳಲ್ಲಿ ಸಂಶೋಧನೆ ನಡೀತಾ ಇದೆ. ಉದಾಹರಣೆಯಾಗಿ ಶೇಂಗಾ, ಗೋವಿನ ಜೋಳ, ಸೋಯಾ ಅವರೆ ಮತ್ತು ಅಕಡಿ ಕಾಳುಗಳು, ಸಾವಯವ ಕೃಷಿ, ಹೀಗೆ ಎಲ್ಲ ಬೆಳೆಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆಯ ತಾಕುಗಳ ಭೇಟಿಗಾಗಿ ಏರ್ಪಾಡು ಮಾಡಿದ್ದೇವೆ. ತೋಟಗಾರಿಕೆ ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನ ನಾವು ಏರ್ಪಡಿಸಿದ್ದೇವೆ. ಅದಲ್ಲದೆ ಹೈಟೆಕ್ ತೋಟಗಾರಿಕೆಗೆ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮತ್ತು ಹೈನುಗಾರಿಕೆ ವಿಭಾಗಕ್ಕೆ, ಹೀಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳಿಗೂ, ಗೃಹ ವಿಜ್ಞಾನ ವಿಭಾಗಕ್ಕೂ ಕೂಡ ಸಮಸ್ಯೆಗೆ ಅನುಸಾರವಾಗಿ ಸಲಹೆಗಳನ್ನು ಕೊಡಲಿಕ್ಕೆ ನಮ್ಮ ಕೃಷಿ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಈ ಒಂದು ಸಲಹಾ ಕೇಂದ್ರವನ್ನು ಏರ್ಪಡಿಸಿದ್ದು, ಅಲ್ಲಿ ರೈತರು ತಮ್ಮ ಯಾವುದೇ ಸಮಸ್ಯೆಗಳಿಗೆ ಎಲ್ಲ ಬೆಳೆಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಅವರು ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡೆದುಕೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದು ಅಲ್ಲದೆ ಮಾರುಕಟ್ಟೆ ವಿಶ್ಲೇಷಣೆ ಬಗ್ಗೆನೂ ಕೂಡ ಚರ್ಚೆ ಇರ್ತದೆ. ಆ ಮಾರುಕಟ್ಟೆ ವಿಶ್ಲೇಷಣೆಯಲ್ಲಿ ಮುಂದಿನ ಹಂಗಾಮದಲ್ಲಿ ಯಾವ ಬೆಳೆಗಳಿಗೆ ಹೆಚ್ಚಿನ ಧಾರಣೆ ಸಿಗುತ್ತದೆ ಅನ್ನುವುದನ್ನ ರೈತರು ತಿಳಿದುಕೊಂಡು ತಮ್ಮ ಬೆಳೆ ಪದ್ಧತಿಯನ್ನು ತಾವು ನಿರ್ಣಯ ಮಾಡಲಿಕ್ಕೆ ಈ ಮಾರುಕಟ್ಟೆ ವಿಶ್ಲೇಷಣೆ ಬಹಳ ಉಪಕಾರಿ ಆಗ್ತದೆ ಅಂತ ನಾನು ಹೇಳಬಯಸ್ತೇನೆ. ಕೃಷಿ ಮೇಳಕ್ಕೆ ಬರುವಂತ ಎಲ್ಲ ರೈತ ಬಾಂಧವರು QR ಕೋಡ್ ಮೂಲಕ ಮುಂಚಿತವಾಗಿ ನೋಂದಣಿಯನ್ನ ಮಾಡಿ ಪ್ರಮಾಣ ಪತ್ರ ತೆಗೆದುಕೊಳ್ಳುವಂತ ಸೌಲಭ್ಯ ಇರುವುದರಿಂದ ದಯವಿಟ್ಟು ಎಲ್ಲರೂ ಮುಂಚಿತವಾಗಿ ನೋಂದಾವಣೆ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಈ ಕೃಷಿ ಮೇಳದಲ್ಲಿ ಇನ್ನೊಂದು ಹೆಚ್ಚಿನ ಆಕರ್ಷಣೆ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಕರ್ನಾಟಕ ಮತ್ತು ಹೊರಗಡೆ ರಾಜ್ಯಗಳಿಂದ ಸ್ಟಾರ್ಟ್ಅಪ್ ದಲ್ಲಿ ತೊಡಗಿರುವಂತ ಕೆಲವೊಂದು ಕಂಪನಿಗಳನ್ನ, ಯುವಕರನ್ನ ಕರೆಸಿ ಅವರು ಮಾಡಿದಂತ ಸಾಧನೆಗಳನ್ನ ಯುವಕರಿಗೆ ತೋರಿಸಿಕೊಡ್ಲಿಕ್ಕೂ ಕೂಡ ಒಂದು 20-25 ಸ್ಟಾರ್ಟ್ಅಪ್ ಕಂಪನಿಗಳನ್ನ ನಾವು ಈ ವರ್ಷ ವಿನೂತನವಾಗಿ ಆಹ್ವಾನಿಸಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದರ ಉಪಯೋಗವನ್ನು ಕೂಡ ರೈತ ಬಾಂಧವರು ಮತ್ತು ಯುವಕರು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ಬರುವ ಸೆಪ್ಟೆಂಬರ್ 21-24 ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆಯುವಂತಹ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆಯಿರಿ ಅಂತ ಹೇಳಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಮತ್ತೊಮ್ಮೆ ನಾನು ತಮಗೆಲ್ಲ ಕೇಳ್ಕೊಳ್ಳೋದೇನಂತಂದ್ರೆ, ಈ ಕೃಷಿ ಮೇಳದೊಳಗ ತಾವು ಹೆಚ್ಚಿನ ಸಂಖ್ಯೆ ಒಳಗ ಭಾಗವಹಿಸಿ ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು. ಇನ್ನು ನಮ್ಮಲ್ಲಿ ಅನೇಕ ಪ್ರದೇಶಗಳಲ್ಲಿ ಸಾಕಷ್ಟು ಮಳೆಯಾಗಿ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇರುವಂತಹ ರೈತ ಬಾಂಧವರು ಗಮನಿಸಬೇಕು, ಅನೇಕ ಕಡೆಗಳಲ್ಲಿ ನೀರು ನಿಂತು ಬೆಳೆಗಳಿಗೆ ಹಾನಿಯಾಗಿದೆ, ಅದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ, ಬೆಳೆ ಆರೋಗ್ಯದ ಮೇಲೆ ತೊಂದರೆ ಆಗ್ತಾ ಇದೆ. ಇಂತಹ ಸಂದರ್ಭದೊಳಗೆ ನಮ್ಮ ರೈತರು ಏನು ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಕಲಬುರಗಿಯ ಕೃಷಿ ಸಂಶೋಧನಾ ಕೇಂದ್ರದೊಳಗೆ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ತಮಗೆ ನೀಡುತ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವು ಕೇಳಿ ಅದರ ಪ್ರಕಾರ ನಾವು ನಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡಿಕೊಳ್ಳೋಣ. ನಮಸ್ಕಾರ ರೈತ ಬಾಂಧವರೇ, ಕಲಬುರಗಿ, ಯಾದಗಿರಿ ಹಾಗೂ ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿ ನಾವು ಬೆಳೀತಾ ಇದ್ದೀವಿ. ಈ ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೊಗರಿ ಬೆಳೆಯಲ್ಲಿ ಕಾಣಿಕೊಳ್ಳಬಹುದಾದಂತಹ ಒಂದು ಪರಿಸ್ಥಿತಿಯ ಬಗ್ಗೆ ತಮಗೆ ಕೆಲ ಮಾಹಿತಿಯನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಹೆಸರು ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್, ಸಸ್ಯರೋಗ ಶಾಸ್ತ್ರಜ್ಞರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ. ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಬಿಸಿಲಿನ ವಾತಾವರಣ ಇರೋದ್ರಿಂದ ತೊಗರಿ ಬೆಳೆ ಮುಂದಿನ ಕೆಲ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಹೂವಾಡುವ ಒಂದು ಹಂತವನ್ನ ತಲುಪ್ತಾ ಇದೆ. ಈ ಒಂದು ಪ್ರಸಂಗದಲ್ಲಿ ರೈತರಿಗೆ ಏನಪ್ಪಾ ಅಂದ್ರೆ ಬೆಳೆಯಲ್ಲಿ ಅಲ್ಲಲ್ಲಿ ಎಲೆಗಳು ಮುದುಡಿಕೊಂಡು ಅಥವಾ ಮಡಿಚಿಕೊಂಡು ಒಳಗಡೆ ಏನಪ್ಪಾ ಅಂದ್ರೆ ಕೀಟದ ಬಾಧೆಯನ್ನ ತಾವು ಕಾಣಬಹುದು. ಈ ಒಂದು ಕೀಟದ ನಿರ್ವಹಣೆಗೆ ರೈತ ಬಾಂಧವರು ಪ್ರೊಫೆನೋಪಾಸ್ ಕೀಟನಾಶಕವನ್ನು ಪ್ರತಿ ಲೀಟರ್ನಿಗೆ 2.5 ಮಿಲಿ ಬೆಳೆಸಿ ಸಿಂಪಡಣೆ ಮಾಡಬಹುದು. ಕೀಟದ ಬಾಧೆ ಇಲ್ಲದೇ ಇದ್ರೂ ಸಹ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತಾ ಇರುವಂತಹ ಒಂದು ಬೇವಿನ ಎಣ್ಣೆಯನ್ನ ಪ್ರತಿ ಒಂದು ಲೀಟರ್ ನೀರಿಗೆ 5 ಮಿಲಿಯಂತೆ ಬೆರೆಸಿ ರೈತರು ತೊಗರಿ ಬೆಳೆಗೆ ಸಿಂಪಡಣೆ ಮಾಡಬೇಕು. ಇದರ ಜೊತೆಗೆ ಈಗಾಗಲೇ ಅತಿಯಾದ ಮಳೆಯಿಂದಾಗಿ ಕೆಲ ರೈತರು ಏನಪ್ಪಾ ಅಂದ್ರೆ ಬೆಳೆ ಹಳದಿ ಆಗ್ತಾ ಇದೆ ಅಥವಾ ಅರಿಶಿನ ಬಣ್ಣದಾಗ್ತಾ ಇದೆ ಅಂತ ಅನ್ನುವಂತ ಒಂದು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಇದರ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ರೈತರು ಸಂಯುಕ್ತ ಗೊಬ್ಬರ ಅಂದ್ರೆ ನೀರಿನಲ್ಲಿ ಕರಗುವಂತಹ ಸಂಯುಕ್ತ ಗೊಬ್ಬರ 19-19-19 ಇದನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮದಂತೆ ಬೆರೆಸಿ ತಾವು ಸಿಂಪಡಣೆ ಮಾಡಬಹುದು. ಇದನ್ನ ಕೀಟನಾಶಕದ ಜೊತೆಗೂ ಸಹ ರೈತರು ಸಿಂಪಡಣೆ ಮಾಡಿದ್ರಂದ್ರೆ ಮುಂದಿನ ಒಂದು ವಾರದ ದಿನಗಳಲ್ಲಿ ಈ ತೊಗರಿ ಬೆಳೆಯಲ್ಲಿ ತಾವು ಕೈಗೊಳ್ಳಬಹುದಾದಂತಹ ಈ ಕ್ರಮಗಳನ್ನು ಅನುಸರಿಸಿದರೆ ಬೆಳೆಗೆ ಉತ್ತಮವಾದ ನಾವು ಮುಂದಿನ ದಿನಗಳ ಬೆಳೆಯನ್ನ ನಿರೀಕ್ಷೆ ಮಾಡಬಹುದು. ರೈತ ಬಾಂಧವರೇ, ಮುಂದಿನ ಸೆಪ್ಟೆಂಬರ್ 20ರ ನಂತರ ಏನಪ್ಪಾ ಅಂತಂದ್ರೆ ಈ ತೊಗರಿ ಬೆಳೆಯತಕ್ಕಂಥ ಪ್ರದೇಶದಲ್ಲಿ ಕೆಲವೊಂದು ಕಡೆ ಇನ್ನೂ ಹೆಚ್ಚಿನ ಮಳೆ ಆಗುವಂತಹ ಒಂದು ಕೆಲವೊಂದು ಮುಂಜಾಗ್ರತಾ ವಿಷಯಗಳನ್ನು ನಮಗೆ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಮಳೆ ನೀರಿನಿಂದ ಬಾಧಿತ ತೊಗರಿ ಹೊಲಗಳಲ್ಲಿ ಏನಪ್ಪಾ ಅಂದ್ರೆ ರೈತರು ಈಗ ಒಂದು ವಾರದವರೆಗೆ ಒಣ ಪ್ರದೇಶ ಇರುವಂತಹ ಸಂದರ್ಭದಲ್ಲಿ ಎಡೆ ಹೊಡಿಲಿಕ್ಕೆ ಅವಕಾಶ ಇದ್ದಲ್ಲಿ ಎಡೆ ಹೊಡೆದು ಆ ಮಳೆ ಬಿದ್ದ ನೀರನ್ನು ಹರಿದು ಹೋಗುವಂತೇನಪ್ಪಾ ಅಂತಂದ್ರೆ ಸ್ವಲ್ಪ ಕಾಲುವೆಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಈ ಅತಿಯಾದ ಮಳೆಯಿಂದ ಆಗುವಂತಹ ಹಾನಿಯನ್ನ ನಾವು ತಡೆಗಟ್ಟಲಿಕ್ಕೆ ಅವಕಾಶ ಇರುತ್ತದೆ. ಧನ್ಯವಾದಗಳು. ಆತ್ಮೀಯರೇ, ಈಗ ನಾವು ಉತ್ತರ ನಕ್ಷತ್ರದ ಸಂದರ್ಭದೊಳಗೆ ಇದ್ದೀವಿ. ಉತ್ತರ ಅಥವಾ ಉತ್ತರಿ ಅಂತ ನಾವು ಕರೀತೀವಿ. ಸೆಪ್ಟೆಂಬರ್ 13ಕ್ಕ ಉತ್ತರಿ ನಕ್ಷತ್ರದ ಪ್ರವೇಶ ಆಗಿದೆ. ಇದರ ಅವಧಿ ಸೆಪ್ಟೆಂಬರ್ 26 ತನಕ ಇರ್ತದ. ಈ ಸಲ ಇದು ಬಹಳ ಒಳ್ಳೆ ಮಳೆಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸುವೃಷ್ಟಿ ಅಂತ ಹೇಳಿ ಅದನ್ನ ಕರೀತಾ ಇದ್ದಾರೆ. ಮುಂಗಾರು ಈ ಸಮಯದೊಳಗೆ ಚುರುಕಾಗ್ತದ. ದೇಶದ ಹಲವು ಕಡೆ ಸುರಿಮಳೆ ಸಾಧ್ಯ ಅದ ಅನ್ನುವಂತಹ ವಿಚಾರದ ನಮ್ಮ ರಾಜ್ಯದ ಮಲೆನಾಡು ಮತ್ತು ಕರಾವಳಿಗಳಲ್ಲಿ ಜಡಿಮಳೆ ಆಗಬಹುದು. ಉತ್ತರ ಒಳನಾಡಿನೊಳಗೆ ಗುಡುಗಿನಿಂದ ಕೂಡಿದಂತಹ ಮಳೆ ಸಂಭವದ. ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ಪ್ರವಾಹದ ಭೀತಿ ತಲೆದೋರಬಹುದು. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಮಧ್ಯ ಕರ್ನಾಟಕ ಕರಾವಳಿ ಒಳಗೆ ನಿರಂತರವಾದಂತಹ ಒಂದು ಮಳೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಈ ಸಂದರ್ಭದೊಳಗೆ ಮಾಡಬಹುದಾಗಿದ. ಇನ್ನು ಮಳೆಯ ದಿನಾಂಕಗಳ ಬಗ್ಗೆ ನಾವು ನೋಡೋದಾದ್ರೆ ಸೆಪ್ಟೆಂಬರ್ 17, 19, 21, 23, 24, 25 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದ. ದಿನಾಂಕಗಳನ್ನು ಇನ್ನೊಮ್ಮೆ ಕೇಳಬೇಕು. ಸೆಪ್ಟೆಂಬರ್ 17, 19, 21, 23, 24, 25 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಸೆಪ್ಟೆಂಬರ್ 18ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 24ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಪ್ರದೇಶಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗಿದೆ ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಮೊದಲಿನ ಮೂರು ದಿನಗಳು ಬುಧವಾರ 18ರಿಂದ ಶುಕ್ರವಾರ 20ರ ತನಕ ಬಹುತೇಕ ಒಣ ವಾತಾವರಣ ಇರಬಹುದು. ಎಲ್ಲೋ ಕೆಲವು ಕಡೆ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು. ಇದನ್ನು ಬಿಟ್ಟರೆ ಬಹುತೇಕ ವಾತಾವರಣ ಈ ಮೂರು ದಿನಗಳಲ್ಲಿ ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ ಇರಬಹುದಾಗಿದೆ. ಆದರೂ ಕೂಡ ಒಣ ವಾತಾವರಣ ಮುಖ್ಯವಾಗಿ ಇರಬಹುದು. ಎಲ್ಲೋ ಕೆಲವು ಕಡೆ ಅಲ್ಲಲ್ಲಿ ತುಂತುರು ತುಂತುರು ಮಳೆ ಆಗಬಹುದು. ಅದರ ನಂತರ ಶನಿವಾರ 21ರಿಂದ ಮಂಗಳವಾರ 24ರ ತನಕ ವಾತಾವರಣದ ದೃಶ್ಯದೊಳಗೆ ನಾವು ಬದಲಾವಣೆಯನ್ನ ಕಾಣಬಹುದು. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು, ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಈ ನಾಲ್ಕು ದಿನಗಳಲ್ಲಿ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಮೊದಲಿನ ಮೂರು ದಿನಗಳು ಒಣ ವಾತಾವರಣ, ಆ ನಂತರ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಳೆಯನ್ನ ನಾವು ನೋಡಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಈ ಸಂದರ್ಭದೊಳಗೆ ಮಾಡಬಹುದಾಗಿದೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗುವುದು ಈ ನಾಲ್ಕು ದಿನಗಳಲ್ಲಿ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು, ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ ನಾವು ಈ ಸಂದರ್ಭದೊಳಗೆ ಕಾಣಬಹುದಾಗಿದೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 18 ಮತ್ತು ಗುರುವಾರ 19 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 20 ತಾರೀಕು 40, ಶನಿವಾರ 21 ತಾರೀಕು 80, ರವಿವಾರ 22 ಮಂಗಳವಾರ 24 ತನಕ ಶೇಕಡ 90% ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗ ಈ ಒಂದು ವಾರದ ಅವಧಿಯೊಳಗ 42 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 19 ತಾರೀಕು 20, ಶುಕ್ರವಾರ 20 ತಾರೀಕು 60, ಶನಿವಾರ 21 ಮಂಗಳವಾರ 24 ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 29.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 19 ತಾರೀಕು 20, ಶುಕ್ರವಾರ 20 ತಾರೀಕು 30, ಶನಿವಾರ 21 ತಾರೀಕು 65, ರವಿವಾರ 27 ಮಂಗಳವಾರ 24 ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಒಟ್ಟು 29.2 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 25%, ಗುರುವಾರ 19 ತಾರೀಕು 35, ಶುಕ್ರವಾರ 20 ತಾರೀಕು 55, ಶನಿವಾರ 21 ತಾರೀಕು 80, ರವಿವಾರ 27 ಮಂಗಳವಾರ 24 ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 43.8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 18 ಶುಕ್ರವಾರ 20 ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 30%, ಶನಿವಾರ 21 ತಾರೀಕು 60, ರವಿವಾರ 22 ತಾರೀಕು 80, ಸೋಮವಾರ ಮತ್ತು ಮಂಗಳವಾರ 23 ಮತ್ತು 24 ಈ ಎರಡು ದಿವಸ ಶೇಕಡ 90% ಅನ್ನುವಂತಹ ಸೂಚನೆಯಾದ. ಕೊಪ್ಪಳ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 33.8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 18 ಗುರುವಾರ 19 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 20 ತಾರೀಕು 30, ಶನಿವಾರ 21 ತಾರೀಕು 70, ರವಿವಾರ 27 ಮಂಗಳವಾರ 24 ತನಕ ಮೂರು ದಿನಗಳವರೆಗೆ ಶೇಕಡ 90% ಅನ್ನುವಂತಹ ಸೂಚನೆಯಾದ. ಯಾದಗಿರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 19.6 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 15%, ಗುರುವಾರ 19 ತಾರೀಕು 30, ಶುಕ್ರವಾರ 20 ತಾರೀಕು 35, ಶನಿವಾರ 21 ತಾರೀಕು 50, ರವಿವಾರ 27 ಮಂಗಳವಾರ 24 ತನಕ ಮೂರು ದಿನಗಳವರೆಗೆ ಶೇಕಡ 85% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 20 ಮಿಲಿಮೀಟರ್ನಷ್ಟು ಮಳೆ ನಾವು ಪಡೆಯಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 18 ಗುರುವಾರ 19 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 25%, ಶುಕ್ರವಾರ 20 ತಾರೀಕು 35, ಶನಿವಾರ 21 ತಾರೀಕು 60, ರವಿವಾರ 27 ಮಂಗಳವಾರ 24 ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 36.6 ಮಿಲಿಮೀಟರ್ನಷ್ಟು ಮಳೆ ಬರಬಹುದಾಗಿದೆ ಅನ್ನುವಂತಹ ಸೂಚನೆ ಅದ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 18 ಗುರುವಾರ 19 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 20 ತಾರೀಕು 40, ಶನಿವಾರ 21 ತಾರೀಕು 85, ರವಿವಾರ 27 ಮಂಗಳವಾರ 24 ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 41.7 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ಮಾಡಬಹುದು. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 19 ತಾರೀಕು 20, ಶುಕ್ರವಾರ 20 ತಾರೀಕು 50, ಶನಿವಾರ 21 ಮಂಗಳವಾರ 24 ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಜಹೀರಾಬಾದ್ ತಾಲೂಕಿನೊಳಗ ಒಟ್ಟು ಒಂದು ವಾರದ ಅವಧಿಯೊಳಗ 29 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಒಟ್ಟಾರೆಯಾಗಿ ಹೇಳುವುದಾಯ್ತಪ್ಪ ಅಂತಂದ್ರೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರುತ್ತದೆ. ಮೊದಲಿನ ಮೂರು ದಿನಗಳು ಬಹುತೇಕ ಒಣ ವಾತಾವರಣ ಇರುತ್ತದೆ, ಮೋಡಗಳು ಕಾಣಿಸಿಕೊಳ್ತಾವ ಮತ್ತು ಅಲ್ಲಲ್ಲಿ ತುಂತುರು ಮಳೆ ಆಗಬಹುದು. ಇನ್ನು ಶನಿವಾರ 21 ಮಂಗಳವಾರ 24 ತನಕ ವಾತಾವರಣ ಬದಲಾವಣೆ ಆಗ್ತದೆ. ಈ ಅವಧಿಯೊಳಗೆ ನಾವು ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ, ಇದನ್ನು ಗಮನಿಸಬೇಕು. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ ನಾವು ನೋಡಬಹುದಾಗ್ಯದ. ಮತ್ತ ಈ ಅವಧಿಯೊಳಗ ನಮಗ ಬೇಕಾದಷ್ಟು ಅಂದ್ರೆ ಕೃಷಿಗೆ ಎಷ್ಟು ಅನುಕೂಲಕರವಾದಂತಹ ಮಳೆ ಪ್ರಮಾಣ ಬೇಕು ಅಷ್ಟು ಈ ಸಮಯದೊಳಗ ನಾವು ಪಡೀಬಹುದು ಅನ್ನುವಂತಹ ಸೂಚನೆ ಕೂಡ ಅದ. ಬಹುಶಃ ಯಾರಿಗೆ ಮಳೆ ಬೇಕಾಗಿದೆ ಅವರಿಗೆ ಮಳೆ ಸಿಗ್ತದೆ, ಯಾರಿಗೆ ಬಿಸಿಲು ಹೊರಪು ಬೇಕಾಗಿದೆ ಅವರಿಗೂ ಕೂಡ ಈ ವಾರದೊಳಗ ನ್ಯಾಯ ಸಿಗಬಹುದು ಅನ್ನುವಂತಹ ಸೂಚನೆ ಅದ. ಈಗಾಗಲೇ ತಾವು ಅನ್ಕೊಂಡಂಗೆ ಕಳೆದ ವಾರ ನಾವು ನೋಡಿದ್ವಿ. ಈ ಸಲ ಮಳೆಯ ಪ್ರಮಾಣದೊಳಗ ವಿಜಯಪುರ ಜಿಲ್ಲೆಗೆ ಮೊದಲೇ ಸ್ಥಾನ ಹೋಗ್ತದೆ, 43.8 ಮಿಲಿಮೀಟರ್ನಷ್ಟು ಮೊದಲೇ ನಂಬರ್. ಎರಡನೇ ನಂಬರ್ ಕಲಬುರಗಿ ಜಿಲ್ಲೆಗೆ 42 ಮಿಲಿಮೀಟರ್ನಷ್ಟು, ಮೂರನೇ ನಂಬರ್ ನೆರೆಯ ಸೊಲ್ಲಾಪುರ ಜಿಲ್ಲೆಗೆ 41.7 ಮಿಲಿಮೀಟರ್ನಷ್ಟು, ಆ ನಂತರ ಬಾಗಲಕೋಟೆ 36.6 ಮಿಲಿಮೀಟರ್ನಷ್ಟು, ಕೊಪ್ಪಳ ಜಿಲ್ಲೆ 33.8 ಮಿಲಿಮೀಟರ್ನಷ್ಟು, ನಂತರ ಆಮೇಲೆ ಬೀದರ್ ಜಿಲ್ಲೆ 29.5 ಮಿಲಿಮೀಟರ್, ಆ ನಂತರ ರಾಯಚೂರು 29.2, ಜೈರಾಬಾದ್ ತಾಲೂಕಿನೊಳಗ 29 ಮಿಲಿಮೀಟರ್, ಆ ನಂತರ ಬಳ್ಳಾರಿ ಜಿಲ್ಲೆಯೊಳಗ 20 ಮಿಲಿಮೀಟರ್. ಅತ್ಯಂತ ಕಡಿಮೆ ಈ ವಾರ ಮಳೆ ಅಂತಂದ್ರ ಯಾದಗಿರಿ ಜಿಲ್ಲೆಯೊಳಗ ಆಗುವುದು 19.6 ಮಿಲಿಮೀಟರ್ನಷ್ಟು. ಒಟ್ಟು 9 ಜಿಲ್ಲೆಗಳು ಮತ್ತ 1 ತಾಲೂಕಿನೊಳಗ ನಾವು ಮಳೆಯ ಪ್ರಮಾಣವನ್ನ ನೋಡಿದ್ವಿ. ಈ ಮಳೆ ಪ್ರಮಾಣದೊಳಗೆ ಹೆಚ್ಚು ಕಡಿಮೆ ಆಗಬಹುದು ಮತ್ತು ವಾತಾವರಣದೊಳಗೆ ಏರುಪೇರುಗಳು ಆಗಬಹುದು, ಅದು ಸಾಮಾನ್ಯವಾದಂಥದ್ದು. ಅಂಥ ವಿಚಾರವನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬಳಸುವುದರ ಕಡೆ ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ ನೇರವಾಗಿ ತಮಗೆ ಮಾಹಿತಿ ಸಿಗುವುದರಿಂದ ಯಾವುದೇ ಕನ್ಫ್ಯೂಷನ್ ಅಥವಾ ಯಾವುದೇ ದ್ವಂದ್ವಕ್ಕೆ ಅವಕಾಶ ಅಲ್ಲಿ ಇರುವುದಿಲ್ಲ. ನೇರವಾದಂತಹ ಒಂದು ಮಾಹಿತಿಯಿಂದ ತಮಗೂ ಕೂಡ ಯೋಜನೆ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಇದರ ಜೊತೆಗೆ ತಾವು ಇನ್ನೂ ಬೇರೆ ಬೇರೆ ಆಪ್ಗಳದಾವ ಅವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ಕೇಳುಗ ಮಿತ್ರರಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಕೇಳುಗರೆ, ಇದೀಗ ಪ್ರಸಾರವಾದ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಹೋದವಾರದ ಕಾರ್ಯಕ್ರಮವಾಗಿತ್ತು. ಅದಕ್ಕಾಗಿ ತಮ್ಮಲ್ಲಿ ವಿಷಾದಿಸುತ್ತೇವೆ. ಈ ವಾರದ ಕಾರ್ಯಕ್ರಮವನ್ನು ನಾಳೆಯ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತದೆ. ಕೊನೆಯಲ್ಲಿ ಕೇಳಿ, ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂದೇನವರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಜಗದಂಬಾ

ರಾಮದಾಸ ಹೇಳ್ಯಾನ